ಕೋಮಲ ಮನೋಹರ ಕೃಪಾ ಸರೋವರ ಕಮಲ ಮನೋಹರ ಕೃಷ್ಣ ಚರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಚರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಸರೋವರ ಕಮಲ ಮನೋಹರ ಕೃಪಾ ಸರೋವರ ಕಮಲ ಮನೋಹರ ಕೃಷ್ಣ ಚರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶರಣಾಗತ ರಹಿಯೇ ಶರಣಾಗತ ರಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಕೃಪಾ ಸರೋವರ ಕಮಲ ಮನೋಹರ ಕೃಪಾ ಸರೋವರ ಕಮಲ ಮನೋಹರ ಕೃಷ್ಣ ಚರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಕೇಂದ್ರ ಕೃಷ್ಣ ಆಕರ್ಷಣಕ್ಕೆ ಕೇಂದ್ರ ಕೃಷ್ಣ ಸುಂದರತಮ ರಸಿಕೇಂದ್ರ ಕೃಷ್ಣ ಸುಂದರತಮ ರಸಿಕೇಂದ್ರ ಕೃಷ್ಣ ಕೃಷ್ಣ ಸುಂದರತಮ ರಸಿಕೇಂದ್ರ ಕೃಷ್ಣ ಸುಂದರತಮ ರಸಿಕೇಂದ್ರ ಕೃಷ್ಣ ಕೃಷ್ಣ ಕೃಷ್ಣ ಕಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಕಮಲ ಮನೋಹರ ಕೃಪಾ ಸರೋವರ ಕಮಲ ಮನೋಹರ ಕೃಷ್ಣ ಚರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಶ್ರೀ ಕೃಷ್ಣ ಚರಣ ಗಹಿಯೇ ಶ್ರೀ ಕೃಷ್ಣ ಶರಣ ಗಹಿಯೇ ಸರ್ವಮಯ ಹ ಸರ್ವೋತ್ತಮ ಸದಾ ಸರ್ವಮಯ ಹ ಸರ್ವೋತ್ತಮ ಸದಾ ಸರ್ವೋ सर्वमय हर सर्वोत्तम क्यों न सदा धारी उनको हम क्यों न सदा धारी उनको हम सकल लाभ लहिए सकल लाभ लहिए श्री कृष्ण शरण गहिए श्री कृष्ण शरण गहिए कृपा सरोवर कमल मनोहर कृपा मनोहर कृष्ण चरण गहिए श्री कृष्ण शरण गहिए श्री कृष्ण शरण गहिए श्री कृष्ण शरण गहिए।